ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ನೈಸರ್ಗಿಕ ಕೃಷಿಯ ಅಳವಡಿಕೆ ಕುರಿತು ಆಲೂರು ತಾಲೂಕು ಕುಂದೂರಿನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಎಲ್ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಅಳವಡಿಕೆ ಈ ಕುರಿತು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳದ ಕೃಷಿಗೆ ಹೆಚ್ಚು ಮಹತ್ವ ಬಂದಿದೆ. ಈ ಕೃಷಿಯನ್ನ ಮಾಡಿದರೆ ನಮ್ಮ ಭೂಮಿಯೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬೆಳೆಯೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ನಮ್ಮ ಕೃಷಿಕರು ಅರ್ಥಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಒಂದು ಕೃಷಿ ಅಂತ ಹೇಳಿದರೆ ತಪ್ಪಾಗಲಾರದು. ತುಂಬಾ ಜನ ಇದನ್ನ ಅಳವಡಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನೈಸರ್ಗಿಕ ಕೃಷಿಯನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು, ಅದರ ತತ್ವಗಳು ಏನಿದ್ದಾವೆ, ವಿಧಾನಗಳು ಏನಿದ್ದಾವೆ, ನೈಸರ್ಗಿಕ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಏನೆಲ್ಲ ತಯಾರಿಯನ್ನ ಮಾಡಿಕೊಳ್ಬೇಕು, ಈ ತರಹದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕು ಕುಂದೂರು ಗ್ರಾಮದಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಎಲ್ ಮೋಹನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೋಹನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೈಸರ್ಗಿಕ ಕೃಷಿಯ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೇವೆ, ಅದರ ಒಳಗೆ ಹೋಗುವ ಮುನ್ನ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಏನು? ಮುಖ್ಯವಾಗಿ ಮೂರು ತರ ಕೃಷಿ ವಿಧಾನಗಳು ಇತ್ತೀಚಿನ ದಿನ ನೋಡ್ತಾ ಇದೆ. ಒಂದು ರಾಸಾಯನಿಕ ಕೃಷಿ, ಒಂದು ಸಾವಯವ ಕೃಷಿ, ಒಂದು ನೈಸರ್ಗಿಕ ಕೃಷಿ ಅಂತೇಳಿ. ನೈಸರ್ಗಿಕ ಕೃಷಿ ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಯಾವುದೇ ತರ ಖರ್ಚಿಲ್ದೇನೆ ಕಡಿಮೆ ಖರ್ಚಲ್ಲಿ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಾನೆ ಅಂತಾರೆ. ಸೊ ನಮ್ಮಲ್ಲೇ ಸಿಗುವಂತಹ ಎಲ್ಲಾ ತರದ ಒಂದು ಸಂಪನ್ಮೂಲಗಳನ್ನು ಯೂಸ್ ಮಾಡಿಕೊಂಡು ಕೃಷಿ ಮಾಡೋದಕ್ಕೆ ನೈಸರ್ಗಿಕ ಕೃಷಿ ಅಂತೀರ ಸರ್. ಇದನ್ನ ನಾವು ನೈಸರ್ಗಿಕ ಕೃಷಿ ಅಂತ ಹೇಳಿ ಕರಿತೇವೆ. ಅಂದ್ರೆ ಬಹುತೇಕ ನಮ್ಮಲ್ಲಿ ಏನು ಸಂಪನ್ಮೂಲಗಳು ಲಭ್ಯ ಇರುತ್ತೋ ಆ ಸಂಪನ್ಮೂಲಗಳನ್ನ ನಾವು ಸದ್ಬಳಕೆಯನ್ನ ಮಾಡಿಕೊಂಡು ಅದನ್ನೇ ಬಳಕೆಯನ್ನ ಮಾಡಿಕೊಂಡು ಕೃಷಿಯನ್ನ ಮಾಡತಕ್ಕಂತಹ ಪದ್ಧತಿಯನ್ನ ನೈಸರ್ಗಿಕ ಕೃಷಿ ಅಂತ ಹೇಳಿ ಕರಿತೇವೆ. ಈಗ ರಾಸಾಯನಿಕ ಕೃಷಿ ಅಸ್ತಿತ್ವದಲ್ಲಿದೆ, ಹಾಗೆ ಸಾವಯವ ಕೃಷಿಯನ್ನು ಕೂಡ ಅನೇಕರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಯಾಕೆ ಬೇಕು? ಸರಿ, ಯಾಕೆ ಬೇಕಂದ್ರೆ ಮುಖ್ಯವಾಗಿ ರೈತರ ಒಂದು ಖರ್ಚು ಜಾಸ್ತಿ ಆಗ್ತಿದೆ, ಪ್ರತಿಯೊಂದು ರೇಟ್ ಜಾಸ್ತಿ ಆಗ್ತಿದೆ. ನಾವು ಒಂದು ಡಿಎಪಿ ತಗೋಬೇಕಂದ್ರೆ 1350 ಇದೆ, ಎಂಒಪಿ ಅಂದ್ರೆ 1700 ಇದೆ. ಸೊ ಇವೆಲ್ಲ ಏನಂದ್ರೆ ಖರ್ಚು ಜಾಸ್ತಿ ಆಗ್ತಿದೆ, ಆದಾಯ ಕಮ್ಮಿ ಬರ್ತಿದೆ. ನೈಸರ್ಗಿಕ ಕೃಷಿಯಲ್ಲಿ ಏನಂದ್ರೆ ಖರ್ಚು ಕಡಿಮೆ ಮಾಡ್ತೀವಿ ಸರ್, ಇಳುವರಿ ಕೂಡ ಸೇಮ್ ಟು ಸೇಮ್ ಬರುತ್ತೆ, ಅಂದ್ರೆ ನಮ್ಗೆ ಉಳಿತಾಯ ಆಗುತ್ತೆ, ಲಾಭದಾಯಕ ಕೂಡ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಇವಾಗ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ತಿಂತಿರೋ ಊಟ ಆಗ್ಲಿ ತರಕಾರಿ ಆಗ್ಲಿ ಪ್ರತಿಯೊಂದರಲ್ಲೂ ಕೂಡ ಕೀಟನಾಶಕಗಳು ತುಂಬಾ ಇದೆ. ಸೊ ಅದನ್ನೊಂದು ಆರೋಗ್ಯ ದೃಷ್ಟಿಯಿಂದ ಕೂಡ ನೈಸರ್ಗಿಕ ಕೃಷಿ ಒಳ್ಳೇದು ಸರ್. ಏನು ಇವತ್ತು ಆಹಾರ ಇದೆಯೋ ಅದರ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ವಿಷಮುಕ್ತವಾದಂತಹ ಒಂದು ಆಹಾರವನ್ನು ನಾವು ಜನರಿಗೆ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೂ ಕೂಡ ನಾವು ಯಾವುದೇ ಹಾನಿಯನ್ನ ಮಾಡಬಾರದು ಅಂತ ಹೇಳಿದ್ರೆ ಈ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಬೇಕಾಗುತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಬಂಡವಾಳ ಬಹಳ ಕಡಿಮೆ, ನಮ್ಮ ರೈತರು ಬಂಡವಾಳ ಹಾಕ್ತಕ್ಕಂಥದ್ದನ್ನ ತಪ್ಪಿಸುವ ನಿಟ್ಟಿನಲ್ಲಿಯೂ ಕೂಡ ಇದು ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಈ ನೈಸರ್ಗಿಕ ಕೃಷಿಯನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ತಕ್ಕಂಥದ್ದು, ಏನೆಲ್ಲ ಅಗತ್ಯವಾಗಿ ಬೇಕಾಗುತ್ತೆ ಸರ್? ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಾಟಿ ಹಸು, ವಿದೇಶ ತಳಿಗಳೇನಿದೆಯಲ್ಲ, HF, ಆಲ್ಸನ್ ಫ್ಯೂಷನ್, ಇವೆಲ್ಲದರಲ್ಲೂ ಆ ಒಂದು ಶಕ್ತಿ ಇಲ್ಲ. ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ನಾಟಿ ಹಸುವಿನಲ್ಲಿ ಜಾಸ್ತಿ ಇದೆ. ಯಾವುದು ತುಂಬಾ ಹಾಲು ಕಡಿಮೆ ಕೊಡುತ್ತೋ, ದೇಸಿ ಆಕಳದ್ದು ಸಗಣಿ ತುಂಬಾ ಶ್ರೇಷ್ಠ. ನಮ್ಮ ವಿದೇಶ ತಳಿಗಳೇನಾಗ್ತದೆ ಅಂದ್ರೆ ಅದರದ್ದು ಹಾಲು ಉತ್ಪತ್ತಿಗೆ ಅದರ ತನ್ನ ಶಕ್ತಿಯೆಲ್ಲ ಉಪಯೋಗ ಆಗ್ತಿದೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ. 1 ಗ್ರಾಮ್ಗೆ 300-500 ಕೋಟಿಯಷ್ಟು ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಎಸ್ಪೆಷಲಿ ಮಲ್ನಾಡ್ ಗಿಡ್ಡ, ಗಿರ್ತಳಿ, ಅಮೃತ್ ಮಾಲು, ಕಿಲಾರಿ, ಮುಖ್ಯವಾಗಿ ಆ ಪ್ರದೇಶದಲ್ಲಿ ಯಾವ್ಯಾವ ತಳಿಗಳು ಇದಾವೋ ನಮ್ಮ ನಾಟಿ ತಳಿಗಳನ್ನ ಅವನ್ನ ಉಪಯೋಗ ಮಾಡ್ಕೋ, ಅದು ಮೊದಲನೇ ಒಂದು ರಿಕ್ವೈರ್ಮೆಂಟ್. ಒಂದು ನಾಟಿ ಹಸು ಇದ್ರೆ ಸುಮಾರು 30 ಎಕರೆಯಷ್ಟು ನೈಸರ್ಗಿಕ ಕೃಷಿ ಮಾಡಬಹುದು. ಅದ್ರ ಜೊತೆಗೆ ಅದ್ರ ಗಂಜಲ ಆಮೇಲೆ ಸಗಣಿ, ಗೋವಾಧಾರಿತ ಕೃಷಿಗೆ ನೈಸರ್ಗಿಕ ಕೃಷಿ ಅಂತಾರೆ ಸರ್. ಹಂಗಾಗಿ ನಾಟಿ ಹಸು ತುಂಬಾ ಮುಖ್ಯ ಈ ಒಂದು ಕೃಷಿಯಲ್ಲಿ. ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಯಾವೆಲ್ಲ ಹಂತಗಳಿದ್ದಾವೆ, ಹೇಗೆ ಮಾಡ್ತಾ ಹೋಗ್ತಕ್ಕಂಥದ್ದು ಅಥವಾ ನಮ್ಮ ತಾಕಿನಲ್ಲಿ ಅದನ್ನ ಅಳವಡಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಸರ್? ಮುಖ್ಯವಾಗಿ ಇದರಲ್ಲಿ ನಾಲ್ಕು ಚಕ್ರಗಳಂತಾನೆ ಅಂತಾರೆ. ಮೊದಲನೇದು ಬೀಜಾಮೃತ, ಎರಡನೇದು ಜೀವಾಮೃತ, ಆಮೇಲೆ ಒದಿಕೆ, ಆಮೇಲೆ ವಾಪಸ ಅಂತ ಹೇಳಿ. ಜೀವಾಮೃತ ಅಂದ್ರೆ ಜೀವ ಅಮೃತ, ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಇದು ಅಮೃತ ಇದ್ದಂಗೆ. ಜೀವಾಮೃತ ಹೆಂಗ್ ಮಾಡ್ತಾರಂದ್ರೆ, ನಾಟಿ ಹಸುದು ಒಂದು 10 ಕೆಜಿ ಸಗಣಿ, ಸಗಣಿ ಎಷ್ಟು ತಾಜಾ ಆಗಿರುತ್ತೋ ಅಷ್ಟು ಒಳ್ಳೇದು. ಆಮೇಲೆ 10 ಲೀಟರ್ ಗಂಜಲ, ಗಂಜಲ ಎಷ್ಟು ಹಳೇದಿರುತ್ತೋ ಅಷ್ಟು ಒಳ್ಳೇದು. ಕೀಟನಾಶಕ ಕೀಟನಾಶಕಗಳು ಸಿಂಪಡಣೆ ಮಾಡಿದಂತ ಮಣ್ಣು ಬೇಕು. ಉತ್ತದ ಮಣ್ಣಾದ್ರೂ ಪರವಾಗಿಲ್ಲ, ಮಣ್ಣು ಬೇಕು. ಕಡಲೆ ಹಿಟ್ಟು 1.5 ಕೆಜಿ ಹಿಟ್ಟಂದ್ರೆ ನಮ್ಗೆ ಯಾವ್ದು ಕಮ್ಮಿ ಆಗಿತ್ತು, ಫಾರ್ ಎಕ್ಸಾಂಪಲ್ ಈ ಕಡೆ ಹುರುಳಿ ಕಾಳು ಅದು ತುಂಬಾ ಕಡಿಮೆ. ಯಾವುದೇ ಒಂದು ದ್ವಿದಳ ಧಾನ್ಯದ ಯಾವ್ದಾದ್ರು ಹಿಟ್ಟು. ಇದರಲ್ಲಿ ಏನು ಒಂದಂದ್ರೆ ಶೇಂಗಾ ಮತ್ತೆ ಸೋಯಾಬೀನ್ ಯೂಸ್ ಮಾಡಬಾರ್ದು ನಾವು, ಯಾಕಂದ್ರೆ ಶೇಂಗಾ ಸೋಯಾಬೀನ್ ಅಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ 2 ಕೆಜಿ ಬೆಲ್ಲ, ಕಪ್ಪು ಬೆಲ್ಲ ಆದ್ರೆ ತುಂಬಾ ಒಳ್ಳೇದು. ಇದನ್ನೇನು ಮುಖ್ಯವಾಗಿ ಅಂದ್ರೆ ಕಡಲೆ ಹಿಟ್ಟು ಮತ್ತೆ ಬೆಲ್ಲನ ಸಪರೇಟ್ ಸಪರೇಟ್ ಆಗಿ ಕಲ್ಸ್ಕೋಬೇಕು ಅದನ್ನ, ಯಾಕಂದ್ರೆ ಒಂದೇ ಸರಿ ಹಾಕಿದ್ರೆ ಉಂಡೆ ಆಗ್ಬಿಡ್ತು ಒಳಗಡೆ. ಹಂಗಾಗಿ ಇನ್ನೊಂದು, ನಾವು ನೀರೇನು ಅಳವಡಿಕೆ ಮಾಡ್ತೀವೋ ಅದು ಕೂಡ ಅರಿಯೋ ನೀರಾದ್ರೆ ತುಂಬಾ ಒಳ್ಳೇದು. ಸೊ ಯಾಕಂದ್ರೆ ಅರಿಯೋ ನೀರಲ್ಲಿ ಪೊಟೆನ್ಶಿಯಲ್ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಏನಂದ್ರೆ ಒಂದು 200 ಲೀಟರ್ ಡ್ರಮ್ಗೆ, 200 ಲೀಟರ್ ಡ್ರಮ್ ಅಂದ್ರೆ ಪ್ಲಾಸ್ಟಿಕ್ ಡ್ರಮ್ ದಪ್ಪದಿರ್ಬೇಕು, ಯಾಕಂದ್ರೆ ಇದು ತುಂಬಾ ಆಸಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ತೆಳುವಾಗಿಟ್ರೆ ಏನಾಗುತ್ತೆ ಅಂದ್ರೆ ಒಡೆದೋಗ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ತುಂಬಾ ಬೇಗ ಹಾಳಾಗುವಂತದ್ದು ಇರುತ್ತೆ. ಫಸ್ಟ್ ನೀರ್ ಹಾಕೊಂಡು 10 ಲೀಟರ್ ಗಂಜಲ ಹಾಕಿ ಅದಾದ್ಮೇಲೆ ಕಡಲೆ ಇಟ್ಟು ಸಪರೇಟ್ ಆಗಿ ಕಲಸ್ಬಿಟ್ಟು, ಸಗಣಿ ಕೂಡ ಸಪರೇಟ್ ಆಗಿ ಕಲಸಿ, ಬೆಲ್ಲ ಕೂಡ ಚೆನ್ನಾಗಿ ಚೆಚ್ಚಿಬಿಟ್ಟು 200 ಲೀಟರ್ಗೆ ನಾವು ನೀರ್ ಹಾಕಿ ಇದು ಮಾಡಬೇಕು. ಮುಖ್ಯವಾಗಿ ಇದನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲಿ ನಮ್ಗೆ ಒಣಗಿರುತ್ತೋ ಒಣ ಪ್ರದೇಶ ಅಂತ ಕಡೆ ಇಡಬೇಕು, ಯಾಕಂದ್ರೆ ಇದು ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅದ್ರಾಗಿರೋ ಸೂಕ್ಷ್ಮಾಣು ಜೀವಿಗಳು ತೊಂದರೆ ಆಗುತ್ತೆ. ಹೌದು. ಸೊ ಅದ್ರ ಮೇಲೆ ಏನ್ ಮಾಡ್ಬೇಕು, ಒಂದು ಗೋಣಿ ಚೀಲ ಕಟ್ಟಬೇಕು. ಗೋಣಿ ಚೀಲಕ್ಕೆ ಯಾಕೆ ಕಟ್ಬೇಕಂದ್ರೆ ಅದ್ರಲ್ಲಿ ಬರುವಂತ ಮೀಥೇನು, ಕಾರ್ಬನ್ ಡೈಆಕ್ಸೈಡ್ ತುಂಬಾ ಗ್ಯಾಸ್ಗಳು ಬರ್ತವೆ ಫರ್ಮೆಂಟೇಷನ್ ಆದಾಗ. ಸೊ ಅವು ಏನಾಗುತ್ತೆ, ಆವಿ ಹಾಕೋಸ್ಕರ ನಾವು ಗೋಣಿ ಚೀಲ ಕಟ್ಟಬೇಕು ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಆದ್ರೆ ಮಧ್ಯಾಹ್ನ ಮೂರ್ ಹೊತ್ತುನು ಯಾವಾಗ್ಲೂ ತಿರುತ್ತಿರ್ಬೇಕು ಕೋಲಿಂದ. ಅದು ಯಾಕೆ ತಿರುಬೇಕಂದ್ರೆ ಮೇಲೆ ಕೆಳಗಡೆ ಎಲ್ಲಾ ಕಡೆ ಏನಾಗ್ತದೆ, ಪ್ರತಿ 20 ನಿಮಿಷಕ್ಕೆ ಇವಾಗ 1 ಗ್ರಾಮ್ ಅಲ್ಲಿ 300-500 ಕೋಟಿ ಸೂಕ್ಷ್ಮಾಣು ಜೀವಿಗಳಿದಾವಲ್ಲ, ಸೊ ದ್ವಿಗುಣ ಆಗ್ತಾ ಆಗ್ತಾ ಆಗ್ತಾ ಪ್ರತಿ 20 ನಿಮಿಷಕ್ಕೆ ದ್ವಿಗುಣ ಆಗ್ತಾ ಇರೋದ್ರಿಂದ ಕೆಳಗಡೆ ಇರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಏನಾಗ್ತದೆ, ಆಕ್ಸಿಜನ್ ಸಿಗಲ್ಲ. ನಾವ್ ಯಾವಾಗ ತಿರುತ್ತೀವಿ ಅವಾಗ ಏನಾಗ್ತದೆ, ಆಕ್ಸಿಜನ್ ಸಿಗುತ್ತೆ. ಆಮೇಲೆ ಅದಕ್ಕೆ ಡಬಲಿಂಗ್ ಹಾಕಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ತರ ಮಳೆಗಾಲದಲ್ಲಾದ್ರೆ ಸುಮಾರು 3 ದಿವಸ ಇಡ್ಬೇಕು ನಾವು 72 ಗಂಟೆ. ಬೇಸಿಗೆಗಾಲದಲ್ಲಾದ್ರೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ 48 ಅವರ್ಸ್ ಅಂದ್ರೆ 2 ದಿವಸ ಒಳಗಡೆ ನಮ್ಗೆ ಜೀವಾಮೃತ ರೆಡಿ ಆಗುತ್ತೆ. ಈ ಜೀವಾಮೃತ ರೆಡಿ ಆಗಿದನ್ನ ಯಾವಾಗ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕಂದ್ರೆ, ಜೀವಾಮೃತ ರೆಡಿ ಆಗಿರೋದನ್ನ 12 ದಿವಸ ಒಳಗಡೆ ಯೂಸ್ ಮಾಡ್ಬೇಕು ನಾವು. ಯಾಕಂದ್ರೆ ಮೈಕ್ರೋಬಿಯಲ್ ಕೌಂಟ್ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಆಗ್ತಾ ಏನಾಗ್ತಂದ್ರೆ, ಮೈನ್ ಆಗಿ ಪ್ರೋಟೀನ್ ಕೊಡೋದು ನಮ್ಗೆ ದ್ವಿದಳ ಧಾನ್ಯ, ಪ್ರೋಟೀನ್ ಇರುತ್ತೆ, ಸುಕ್ರೋಸ್ ಎನರ್ಜಿ ಕೊಡುತ್ತೆ. ಸೊ ಇದ್ರದ್ದು ಏನಾಗುತ್ತೆ, ಫುಡ್ ಎಫಿಷಿಯನ್ಸಿ ಎಲ್ಲ ಮುಗಿಸ್ಬಿಡುತ್ತೆ. ಸೊ ಅಷ್ಟು ದಿನದ ಒಳಗಡೆ ಡಬ್ಲಿಂಗ್ ಆಗಿ ಆಗ್ಬಿಟ್ಟು ಮೈಕ್ರೋಬಿಯಲ್ ಕೌಂಟ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಂದ್ರೆ 9-7 ದಿವಸ ಒಳಗಡೆ. ಅಷ್ಟರಲ್ಲಿ ಏನ್ ಮಾಡ್ಬೇಕು ನಾವು, ನಮ್ಮ ಜಮೀನ್ಗೆ ಸಿಂಪಡಣೆ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಹಾಗೆ ಎರ್ಚ್ಕೋಬಹುದು ತಾಂಡೋ ಹುಯ್ಯಂತದ್ದು ಹುಯ್ಯದಂತದ್ದು. ಇವಾಗ ಮುಖ್ಯವಾಗಿ ನಮ್ಗೆ ಈ ಕಡೆ ಆಲೂರಲ್ಲಿ ಭತ್ತ ಬೆಳೀತಾರೆ. ಸೊ ಭತ್ತ ಬೆಳೆದಾಗ ಭತ್ತದಲ್ಲಿ ನಾವು ಏನು ಎರ್ಚಕ್ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ನೀರ್ ಯಾವ ಕಡೆ ಹೋಗುತ್ತೋ ಆ ಕಡೆ ಅದನ್ನ ಅರಿಬಿಟ್ರೆ ಆಯ್ತು. ಮುಖ್ಯವಾಗಿ ಅಡಿಕೆ, ಕಾಫಿ, ಕಾಳುಮೆಣಸು ಈ ತರ ಒಂದು ಬಹುವಾರ್ಷಿಕ ಬೆಳೆಗಳಿಗೆ ಏನ್ ಮಾಡ್ಬೇಕಂದ್ರೆ ತೇವಾಂಶ ಇರ್ಬೇಕು. ಯಾವ್ದೇ ಕಾರಣಕ್ಕೂ ತೇವಾಂಶ ಇಲ್ದಾನೆ ಇದನ್ನ ಹಾಕ್ಬಾರ್ದು. ಯಾಕಂದ್ರೆ ಹೆಂಗೆ ಇಲ್ಲಿ ಮಲ್ಟಿಪ್ಲೈ ಆಗುತ್ತೋ ನಮ್ಮ ಜಮೀನಲ್ಲೂ ಕೂಡ ಅದೇ ತರ 20 ನಿಮಿಷಕ್ಕೆ ಪ್ರತಿ ಟೈಮ್ ಮಲ್ಟಿಪ್ಲೈ ಹಾಕೊಂತ ಹೋಗುತ್ತೆ. ಸೊ ತೇವಾಂಶ ಇದ್ದಿದ್ ನೋಡ್ಕೊಂಡು ಅಡಿಕೆಗಾದ್ರೆ 1 ಲೀಟರ್ ಒಂದ್ ಗಿಡಕ್ಕೆ ಹಾಕ್ಬೋದು. ಅದೇ ತರ ಕಾಫಿಗೂ ಅಷ್ಟೇ, ಕಾಳುಮೆಣಸಿಗೂ ಅಷ್ಟೇ. ಆಮೇಲೆ ನಾವು ಸಿಂಪಡಣೆ ಮಾಡೋದಾದ್ರೆ ಪ್ರತಿ 100 ಲೀಟರ್ಗೆ 9-8 ಲೀಟರ್ ಇಲ್ಲ 10 ಲೀಟರ್ ವರೆಗೂ ಹಾಕೊಂಡು ಸಿಂಪಡಣೆ ಮಾಡಬಹುದು. ಮುಖ್ಯವಾಗಿ ಕೆಲವು ಟೈಮ್ ಏನಾಗುತ್ತಂದ್ರೆ ಬೆಳೆ ಅಂತ ಇನ್ನ ಮೊದಲನೇ ಅಂತ ಇದ್ರೆ, ಇನ್ನ ನಾಟಿ ಮಾಡಿ ಒಂದ್ ಸ್ವಲ್ಪ ದಿನ ಆದ್ರೆ ಅವಾಗ ಒಂದ್ ಸ್ವಲ್ಪ ಕಮ್ಮಿ ಪ್ರಮಾಣ 6-7 ಲೀಟರ್ ಹಾಕೊಂಡು ಪ್ರತಿ 100 ಲೀಟರ್ಗೆ ಸಿಂಪಡಣೆ ಮಾಡಬಹುದು. ಅದೇ ಇನ್ನ ಕಾಯಿ ಅಂತ ಇಲ್ಲ, ಇನ್ನ ನಮ್ಮ ಹೂ ಬರೋ ಅಂತದಲ್ಲಾದ್ರೆ ಅವಾಗ ಏನಂದ್ರೆ 10-11 ಲೀಟರ್ ವರೆಗೂ ಹಾಕೊಂಡು ಸಿಂಪಡಣೆ ಮಾಡಬಹುದು. ಆ ತರ ಸಿಂಪಡಣೆ ಮಾಡ್ಕೊಂಡು ಕೂಡ ನಾವು ಮಾಡಬಹುದು. ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಯಲ್ಲಿ ಅಡಿಕೆಯಲ್ಲಾದ್ರೆ ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಪ್ರತಿಯೊಂದು 10 ದಿವಸಕ್ಕೊಂದ್ಸರಿ ಕೊಡಬೇಕಾಗುತ್ತೆ. ಅದೇ ಇನ್ ಕೇಸ್ ನಾವು ಮಾಡಿ 2 ವರ್ಷ 1 ವರ್ಷ ಆಯ್ತಂದ್ರೆ ಅವಾಗ ಪ್ರತಿ 1 ತಿಂಗಳಿಗೆ ಇಲ್ಲ 21 ದಿವಸಕ್ಕೆ 1 ಸರಿ ಕೊಟ್ರೆ ಸಾಕು ಜೀವಾಮೃತನ ಸರ್. ಹೀಗೆ ಜೀವಾಮೃತವನ್ನ ತಯಾರು ಮಾಡ್ಕೊಂಡು ನಾವು ಬಳಕೆಯನ್ನ ಮಾಡಬಹುದು. ಮತ್ತೊಂದು ಬೀಜಾಮೃತ ಅಂತ ಹೇಳಿ, ಬೀಜಾಮೃತ ಅಂದ್ರೆ ಸರ್, ಬೀಜಾಮೃತ ಅಂದ್ರೆ ಬೀಜಗಳನ್ನ ನಾವು ಹಳೆ ಕಾಲದ ಏನಂದ್ರೆ ನಮ್ ಬೀಜ ನಾವೇ ಯೂಸ್ ಮಾಡ್ತಿದ್ವಿ. ಬೀಜಕ್ಕೋಸ್ಕರ ಸಪರೇಟ್ ಎತ್ತಿಟ್ಟು ಅದನ್ನ ನಾವು ಯೂಸ್ ಮಾಡ್ಕೊಂತಿದ್ವಿ. ನಾಟಿ ತಳಿ ಆಗ್ಲಿ. ಇವಾಗ ಏನಾಗಿದೆ, ಹೊರಗಡೆಯಿಂದ ತಂದ್ರು ಕೂಡ ಅಲ್ಲಿ ಏನಾಗುತ್ತಂದ್ರೆ ಅದರಲ್ಲಿ ಫಂಗಸ್ ಇರುತ್ತೆ, ಕೆಲವು ರೋಗಗಳು ಕೂಡ ಬೀಜದಿಂದ ಬರುವಂತ ರೋಗಗಳು ಇರ್ತವೆ, ಸಾಧ್ಯತೆ ಇರುತ್ತೆ. ಕೆಲವು ಏನಾಗುತ್ತಂದ್ರೆ ಕೀಟಗಳದ್ದು ಮೊಟ್ಟೆ ಇರ್ತವೆ, ಅವಶೇಷಗಳು ಇರ್ತವೆ. ಸೊ ಹಂಗಾಗ್ಬಿಟ್ಟು ಬೀಜನ ಶುದ್ಧ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸರ್, ಅದಕ್ಕೆ ಒಂದು 20 ಲೀಟರ್ ಬಕೀಟ್ಗೆ 5 ಲೀಟರ್ ಗಂಜಲ, 5 ಕೆಜಿ ಸಗಣಿ, ಆಮೇಲೆ 20 ಲೀಟರ್ ಆಗೋಷ್ಟು ನೀರು ಹಾಕ್ಬಿಟ್ಟು ಅದನ್ನ ಬಿಡ್ಬೇಕು ಸರ್. ಇನ್ನೊಂದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು 50 ಗ್ರಾಮ್ ಅಷ್ಟು ಸುಣ್ಣ, ಯಾಕಂದ್ರೆ ಇದು ಆಸಿಡ್ ನೇಚರ್ ಅಲ್ವಾ, ಸೀಡ್ ತುಂಬಾ ಸೆನ್ಸಿಟಿವ್, pH ನ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೇಕು ನಾವು. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸುಣ್ಣನ ಹಾಕ್ತಿವಿ, 50 ಗ್ರಾಮ್ ಸುಣ್ಣನ ಸಪರೇಟ್ ಆಗಿ ನೆನೆಯಿಟ್ಬಿಡ್ತೀವಿ. ಸೊ ಯಾವಾಗ ನಾವು ಬೀಜ ಶುದ್ಧಿ ಮಾಡ್ತೀವಲ್ಲ ಅದನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಬೀಜಕ್ಕೆ ಲೇಪನೆ ಮಾಡ್ತೀವಿ. ಬೀಜಕ್ಕೆ ಲೇಪನೆ ಮಾಡಾದ್ಮೇಲೆ ನಾವು ಬಿತ್ಕೋಬೇಕಾಗುತ್ತೆ ಸರ್. ಇದು ಬೀಜಾಮೃತ ಅನ್ನುವಂಥದ್ದು. ಇದು ಬೀಜಾಮೃತ. ಇದರ ಮುಖ್ಯವಾಗಿ ಬೀಜದಿಂದ ಬರುವಂತಹ ಕೀಟ ರೋಗಗಳನ್ನು ತಡೆಗಟ್ಟಲು, ಆಮೇಲೆ ಮೊಳಕೆ ಪ್ರಮಾಣ ಜಾಸ್ತಿ ಮಾಡಲು ಇದು ಹೆಲ್ಪ್ ಆಗುತ್ತೆ ಸರ್. ಮತ್ತೊಂದು ಅಂಶವನ್ನು ಹೇಳಿದ್ರಿ, ಹೊದಿಕೆ ಅನ್ನುವಂಥದ್ದು. ಏನು ಹೊದಿಕೆ ಅಂತ ಅಂದ್ರೆ ಇದರಿಂದ ಏನು ಅನುಕೂಲ ಆಗುತ್ತೆ? ನಾವು ಏನೇ ಬೆಳೆ ಬೆಳೆದ್ರು ಕೂಡ ಹೊದಿಕೆ ಹಾಕೋಬೇಕು ಅಂದ್ರೆ ಮುಚ್ಕೋಬೇಕು. ಒಂದು ನಮ್ಮಲ್ಲೇ ಸಿಗುವಂತಹ ಯಾವುದೇ ತರ ಬೆಳೆ ಅವಶೇಷಗಳಾಗಲಿ, ಸೊ ಅದನ್ನ ಮುಚ್ಕೋಬೇಕು. ಬೇಸಿಗೆಯಲ್ಲಿ ಎಸ್ಪೆಷಲಿ ಬೇಸಿಗೆಯಲ್ಲಿ ನಾವು ಎಷ್ಟೇ ನೀರು ಕೊಟ್ಟರು ಕೂಡ ಅದು ಏನಾಗುತ್ತೆ ಅಂದ್ರೆ ಆವಿ ಆಗುತ್ತೆ, ಆವಿ ಆಗೋದನ್ನ ತಡೆಗಟ್ಟುತ್ತೆ. ಆಮೇಲೆ ಬೆಳಿಗ್ಗೆ ಹೊತ್ತು ನಾವು ಇಬ್ಬನಿ ಬಿದ್ದಾಗೆಲ್ಲ ಪ್ರತಿ ಒಂದು ಕೆಜಿ ಅಷ್ಟು ಹೊದಿಕೆ 3 ಲೀಟರ್ ಅಷ್ಟು ನೀರನ್ನ ಗಿಡಗಳು ಕೊಡುತ್ತೆ. ಅದು ಎರಡ್ ತರ ಹೆಲ್ಪ್ ಆಗುತ್ತೆ ನಮ್ಗೆ. ಬೆಳಿಗ್ಗೆ ಹೊತ್ತು ಇಬ್ಬನಿನ ಹಿಡಿದಿಟ್ಕೊಂಡು ನೀರು ಕೊಡುತ್ತೆ, ಆಮೇಲೆ ನೀರು ಕೊಟ್ಟಾಗ ಆವಿ ಆಗದಂಗೆ ಕಡುತ್ತೆ. ಆಮೇಲೆ ಮುಖ್ಯವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ನಮ್ಮಲ್ಲಿರುವ ಪೋಷಕಾಂಶಗಳು ಕೂಡ ಏನಾಗುತ್ತೆ ಅಂದ್ರೆ ಆವಿ ಆಗ್ತಾ ಇರುತ್ತೆ ಸರ್. ಅದನ್ನ ತಡೆಗಟ್ಟೋದು ಕೂಡ ಹೆಲ್ಪ್ ಮಾಡುತ್ತೆ ಸರ್ ಇದು ಹೊದಿಕೆ. ಹೊದಿಕೆ ಆಮೇಲೆ ಸುತ್ತಲೂ ಕೂಡ ಏನ್ ಮಾಡ್ಕೋಬೇಕಂದ್ರೆ ನಾವು ಗೊಬ್ಬರದ ಗಿಡ ಆಗ್ಲಿ ಗ್ಲೈಸಿಡಿ ಆಗ್ಲಿ ಇವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಇರುವಂತಹ ತುಂಬಾ ಇವು ಅಗಸೆ, ಸೊ ಇವನ್ನು ಕೂಡ ಸುತ್ತಲೂ ಹಾಕೊಂತಾರೆ, ಇಲ್ಲ ಮಧ್ಯನು ಹಾಕೊಂತಾರೆ. ಅವು ಏನ್ ಮಾಡ್ತವೆ, ವಾತಾವರಣದಲ್ಲಿರುವಂತಹ ಒಂದು ನೈಟ್ರೋಜನ್ ಫಿಕ್ಸ್ ಮಾಡ್ತವೆ ನಮ್ಮ ಭೂಮಿಗೆ. ಸೊ ಆತರ ಕೂಡ ಹೆಲ್ಪ್ ಆಗುತ್ತೆ. ಈ ಕೃಷಿ ಬೆಳೆಗಳಲ್ಲಿ ಹೊದಿಕೆಯನ್ನ ಹೇಗೆ ನಾವು ಬಳಕೆ ಮಾಡುವಂತದ್ದು? ಮುಖ್ಯವಾಗಿ ಎಡಕುಂಟೆ ಅಂತ ಹೊಡಿತಾರೆ. ಎಡಕುಂಟೆ ಹೊಡೆಯೋದ್ರಿಂದ ಏನಾಗುತ್ತೆ, ತೇವಾಂಶ ಹಾರೋದಿಲ್ಲ. ಹೌದು, ಅದು ಮಣ್ಣಿನ ಹೊದಿಕೆ ಅಂತಾರೆ. ಕೆಲವು ಟೈಮ್ ಅಂತರ್ ಬೆಳೆ ಯೂಶ್ವಲಿ ಏನ್ ಮಾಡ್ತಾರೆ, ಅಂತರ್ ಬೆಳೆ ಹಾಕ್ದಾಗ ಪಕ್ಕದಲ್ಲೇನೋ ಅದು ಕೂಡ ಹೆಲ್ಪ್ ಆಗುತ್ತೆ. ಇದು ಹೊದಿಕೆಯಿಂದ ಆಗ್ತಕ್ಕಂತ ಅದು ಏನಾಗ್ತಾರೆ, ಮತ್ತೆ ಡಿಕಂಪೋಸಿಷನ್ ಆಗ್ಬಿಟ್ಟು ಅವಶೇಷಗಳೆಲ್ಲ ಮತ್ತೆ ಕಂಪೋಸಿಷನ್ ಆಗ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲೇ ಇದಾಗುತ್ತೆ, ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಇನ್ನೊಂದು ವಾಪ್ಸ ಅಂತ ಹೇಳಿದ್ರೆ, ವಾಪ್ಸ ಅಂದ್ರೆ ಈ 3 ಚಕ್ರಗಳಿಂದ ಏನಾಗುತ್ತಂದ್ರೆ ನಮ್ಮ ಭೂಮಿಯಲ್ಲೇ ಆಟೋಮೆಟಿಕ್ ಆರ್ಗ್ಯಾನಿಕ್ ಕಂಟೆಂಟ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರಬೇಕು ನಮ್ಮ ಸಾಯಿಲ್ ಅಲ್ಲಿ. ಸೊ ಅವಾಗ ಏನಾಗ್ತಂದ್ರೆ ಹ್ಯೂಮಸ್ ಗೆ ವಾಪ್ಸ್ ಅಂತಾರೆ, ಹ್ಯೂಮಸ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮಲ್ಲಿ. ಸೊ ಡಿಕಂಪೋಸಿಷನ್ ಆಗಿ ಸೊ ಯಾವಾಗ ಹ್ಯೂಮಸ್ ಡೆವಲಪ್ ಆಗುತ್ತೋ ಅದಕ್ಕೆ ವಾಪ್ಸ ಅಂತ ಅಂತಾರೆ ಸರ್. ಅಂತ ಅಂದ್ರೆ ವಾಪ್ಸ ಬರುವಂತ ರೀತಿಯಲ್ಲಿ ನಾವು ಈ ಒಂದು ನೈಸರ್ಗಿಕ ಮಾಡ್ಕೋಬೇಕು. ಆ 3 ಚಕ್ರಗಳನ್ನ ಕರೆಕ್ಟ್ ಆಗಿ ಅಳವಡಿಕೆ ಮಾಡಿದ್ರೆ ವಾಪ್ಸ ನಮ್ಗೆ ಬರುತ್ತೆ. ವಾಪ್ಸಾದ ಒಂದು ಡೆವಲಪ್ಮೆಂಟ್ ತಲುಪಿದಾಗ ನಮ್ಮ ಮಣ್ಣು ಬಹಳ ಆರೋಗ್ಯವಾಗಿ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಳ್ಳಬಹುದು. ಇತ್ತೀಚೆಗೆ ನೀವು ಯಾವುದೇ ಬೆಳೆ ಮಾಡಿದ್ರು ಕೂಡ ಎಲ್ಲಾ ಬೆಳೆಗಳನ್ನು ಕೂಡ ಬಾಧಿಸ್ತಕ್ಕಂಥದ್ದು ಯಾವ್ದಾದ್ರೂ ಒಂದು ರೋಗ ಅಥವಾ ಕೀಟ. ನೀವು ಯಾವ ಬೆಳೆ ಹಾಕಿದ್ರು ಕೂಡ ಈ ರೋಗ ಮತ್ತು ಕೀಟಗಳ ಹಾವಳಿ ಇವತ್ತು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕೀಟ ಮತ್ತೆ ರೋಗಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಇದರಲ್ಲಿ ಮುಖ್ಯವಾಗಿ ನೀಮಾಸ್ತ್ರ ಅಂತ ಒಂದು, ಬ್ರಹ್ಮಾಸ್ತ್ರ ಅಂತ ಒಂದಿದೆ ಸರ್, ಅಗ್ನಿಯಾಸ್ತ್ರ ಅಂತೇಳಿ, ಆಮೇಲೆ ದಶಪರ್ಣಿ ಕಷಾಯ ಅಂತೇಳಿ, ಹತ್ತು ಎಲೆಗಳಿಂದ ಮಾಡಿದ ಒಂದು ಕಷಾಯಕ್ಕೆ ದಶಪರ್ಣಿ ಕಷಾಯ ಅಂತಾರೆ. ಸೊ ಈ ನೀಮಾಸ್ತ್ರ ಅಂದ್ರೆ ಏನಂದ್ರೆ ಬೇವಿನ ಎಲೆಯಿಂದ ಕಷಾಯ ಮಾಡೋದಕ್ಕೆ ನೀಮಾಸ್ತ್ರ ಅಂತಾರೆ ಸರ್. ಅದನ್ನ ನೀಮಾಸ್ತ್ರ ಹೆಂಗ್ ಮಾಡ್ಬೇಕಂದ್ರೆ 200 ಲೀಟರ್ ಡ್ರಮ್ಗೆ 2 ಕೆಜಿ ಅಷ್ಟು ಸಗಣಿ ಸರ್, 10 ಲೀಟರ್ ಆಕಳ ಗಂಜಲ, 10 ಕೆಜಿ ಅಷ್ಟು ಬೇವಿನ ಎಲೆ. ಅದನ್ನ ಸ್ವಲ್ಪ ಜಜ್ಜಿದ್ರೆ ಒಳ್ಳೇದು, ಯಾಕಂದ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಹಾಕ್ಬಿಟ್ಟು ಸುಮಾರು 1-4 ದಿವಸ ಬಿಡ್ಬೇಕು ಸರ್. ಹಂಗೆ ಬೇಸಿಗೆಯಲ್ಲಿ ಆದ್ರೆ ಒಂದ್ ಸ್ವಲ್ಪ ಬೇಗ ಆಗುತ್ತೆ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. 1-4 ದಿವಸ ಬಿಟ್ಟಾದ್ಮೇಲೆ ಸೊ ಅದು ಏನಾಗುತ್ತೆ, ಫರ್ಮೆಂಟೇಷನ್ ಆಗ್ಬಿಟ್ಟು ರೆಡಿ ಆಗುತ್ತೆ ಸರ್. ಇದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕಂದ್ರೆ, ಇದು ಆಲ್ರೆಡಿ ನಾವು ಅಜಾಡಿಡೆಕ್ಟಿನ್ ಮಾತ್ರ ನಾವು ಅದು ಆಲ್ಕಲೈಡ್ ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ನೀರಿಂದ ಅಷ್ಟೇ. ಸೊ ನೇರವಾಗಿ ನಾವು ಪ್ರತಿ ಎಕರೆಗೆ 200 ಲೀಟರ್ ಹಂಗೆ ಸಿಂಪಡಣೆ ಮಾಡಬಹುದು. ಸೊ ಇದು ನೀಮಾಸ್ತ್ರ ಶಿಲೀಂಧ್ರ ನಾಶಕಕ್ಕೂ ಹೌದು, ಕೀಟನಾಶಕ ಕೂಡ ಹೌದು, ಎರಡು ತರನು ಯೂಸ್ ಮಾಡ್ತಾರೆ. ಇದು ಆ ನೀಮಾಸ್ತ್ರ. ನೆಕ್ಸ್ಟ್ ಬ್ರಹ್ಮಾಸ್ತ್ರ ಅಂತ ಸರ್. ಬ್ರಹ್ಮಾಸ್ತ್ರ ಅಂದ್ರೆ ಮುಖ್ಯವಾಗಿ 1-11 ಎಲೆ ನಮ್ಮಲ್ಲಿ ಕಾಡಲ್ ಸಿಗೋ ಎಲೆನೂ ಹೌದು, ಬಟ್ ಕೆಲವು ಎಲೆಗಳನ್ನು ಉಪಯೋಗ ಮಾಡಲೇಬೇಕು. ಅಂತ ಎಲೆ ಯಾವ್ದಂದ್ರೆ ಬೇವಿನ ಎಲೆ ಬಾರಿ ಮುಖ್ಯ, 5 ಕೆಜಿ ಬೇವಿನ ಎಲೆ, ಒಂಗೆ ಎಲೆ 5 ಕೆಜಿ, ಕೆರೆಗಳಲ್ಲಿ ರಬ್ಬರ್ ಗಿಡ ಅಂತ ಬರುತ್ತೆ, ತುಂಬಾ ಪಾಯ್ಸನ್ ಇರುತ್ತೆ, ಮಾರ್ನಿಂಗ್ ಗ್ಲೋರ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅದು ಮಸ್ಟರ್ಡ್ ಶುಡ್ ಯೂಸ್ ಮಾಡ್ಬೇಕು. ಪೇರ್ಲೆ ಎಲೆ, ಲಕ್ಕಿ ಎಲೆ, ಆಮೇಲೆ ಔಡ್ಲೆ ಎಲೆ, ದಾಳಿಂಬೆ ಎಲೆ, ದತ್ತೂರ, ಲಂಟಾನ, ಸೀತಾಫಲ, ಇಷ್ಟು ಒಂದು 12-11 ಎಲೆಯಲ್ಲಿ ನಮ್ಮ ಒಂದು ಲೋಕಲ್ ಅಲ್ಲಿ ಸಿಗುವಂತ ಎಲೆ ಯಾವಾದ್ರೂ 5-6. ಸೊ ಅದನ್ನ ಏನ್ ಮಾಡ್ಕೋಬೇಕಂದ್ರೆ ನಾವು ಆದಷ್ಟು ರುಬ್ಬಿದ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ. ರುಬ್ಬಿ ಇಲ್ಲ ಕುಟ್ಬಿಟ್ಟು ಒಂದ್ಸರಿ ಸುಮಾರು ಒಂದು 20-25 ಕೆಜಿ ಅಷ್ಟು ಎಲ್ಲ ಎಲೆಯದು ಇದಾಗುತ್ತೆ ನಮ್ಗೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು 40-50 ಲೀಟರ್ ಇಡುವಂತ ಒಂದು ಪಾತ್ರೆ, ಸೊ ಆ ಪಾತ್ರೆ ತಗೊಂಡ್ಬಿಟ್ಟು ಪಾತ್ರೆಯಲ್ಲಿ ಏನ್ ಮಾಡ್ಬೇಕು, ಮೊದಲು 20 ಲೀಟರ್ ಗಂಜಲ ಹಾಕೋಬೇಕು ಸರ್. ಹಾಕೊಂಡಾದ್ಮೇಲೆ ನಾವೇನು ಎಲ್ಲ ಎಲೆಗಳನ್ನು ತಗೊಂಡಿದೀವಲ್ಲ, ಅದೇನು ರುಬ್ಬಿರ್ತೀವಲ್ಲ, ಅದನ್ನ ಅದಕ್ಕೆ ಹಾಕ್ಬೇಕು. ಹಾಕ್ಬಿಟ್ಟು ಸುಮಾರು ಒಂದು 40-50 ಅಷ್ಟು ಕುದಿಸ್ಬೇಕು ಅದನ್ನ. ಒಂದು 3-4 ಉಕ್ಕು ಬಂದು ಹೋಗುತ್ತೆ ಅದು. ಸೊ ಹಂಗೆ ಕುದಿಸಿದಾಗ ಏನಾಗುತ್ತಂದ್ರೆ ಅದರಲ್ಲಿರೋ ಆಲ್ಕಲೈಡ್ಸ್ ಎಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ. ಸೊ ನಮ್ಗೆ ಅವಾಗ ಏನಾಗುತ್ತಂದ್ರೆ ಬೇವಿನೆಲೆ ಇದೆಯಲ್ಲ, ಬೇವಿನೆಲೆದಾಗ್ಲಿ, ಎಕ್ಕೆ ಎಲೆ ಆಗ್ಲಿ, ಔಡ್ಲೆ ಎಲೆ ಆಗ್ಲಿ, ಎಲ್ಲ ಎಲೆನ ಏನಾಗುತ್ತಂದ್ರೆ ಕಲರ್ ಚೇಂಜ್ ಆಗುತ್ತಾ ಹೋಗುತ್ತೆ. ಸೊ ಆ ಕಲರ್ ಮೇಲೆ 40 ನಿಮಿಷದಷ್ಟು ಯಾವಾಗ ಕುದಿಯುತ್ತೋ, ಕುದಿಬೇಕಾದ್ರೆ ಅದರಲ್ಲಿರೋ ಆಲ್ಕಲೈಡ್ ಎಲ್ಲ ಬಿಟ್ಕೊಂಡು, ಸೊ ನಮ್ಗೆ ನೋಡಿದಾಗ ಏನಾಗುತ್ತಂದ್ರೆ ಒಂಥರ ವೈಟ್ ಕಲರ್ ಎಲ್ಲ ಕಾಣ್ತಾ ಇರುತ್ತೆ, ಆಮೇಲೆ ಗೊತ್ತಾಗುತ್ತೆ. ಸೊ ಅದನ್ನ ಮುಚ್ಚಿಬಿಟ್ಟು ಹಂಗೆ ಕೆಳಗೆ ಇಳಿಸ್ಬೇಕು. ಇಳಿಸಾದ್ಮೇಲೆ 1-2-3 ಹಂಗೆ ಬಿಡ್ಬೇಕು, ಯಾಕಂದ್ರೆ ಅದು ತುಂಬಾ ಹೀಟ್ ಇರುತ್ತೆ, ಅವೆಲ್ಲ ಕೂಲ್ ಆಗ್ಬೇಕು, ಅದು ಫರ್ಮೆಂಟೇಷನ್ ಆಗ್ಬೇಕು. ಅದನ್ನ ನಾವು ಒಂದು ಬಟ್ಟೆದಲ್ಲಿ ಸೋಸ್ಕೊಂಡ್ಬಿಟ್ಟು ಅದ್ರ 20 ಲೀಟರ್ ಏನ್ ಹಾಕಿದ್ವಲ್ಲ ಸರ್ ಆಕಳ ಗಂಜಲ, ಅದೆಲ್ಲ ಕುದ್ದು ಸುಮಾರು ಒಂದು 14-15 ಇಲ್ಲ 12-13 ಲೀಟರ್ ಅಷ್ಟು ನಮ್ಗೆ ಸಿಗುತ್ತೆ. ಸೊ ಇದನ್ನ ಏನ್ ಮಾಡ್ಕೋಬೇಕಂದ್ರೆ ಕೆಲವರು ತುಂಬಾ ದೊಡ್ಡ ರೈತರು ಇರ್ತಾರೆ, ಸೊ ಇದನ್ನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದು. ಸೋಸ್ಕೊಂಡಾದ್ಮೇಲೆ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕಂತ, ಮುಖ್ಯವಾಗಿ ಇದು ಎಲೆ ತಿನ್ನೋ ಒಂದು ಕೀಟಗಳು ಬರ್ತವೆ ಸರ್, ಆಮೇಲೆ ಕಾಂಡ ಕೊರಕ, ಕಾಯಿ ಕೊರಕ, ಹೂ ಕೊರಕ ಅಂತ ಈ ತರ ಬರ್ತವೆ. ಸೊ ಇವು ಏನಂದ್ರೆ ರಸ ಇರೋ ಕೀಟಗಳೆಲ್ಲ ನೀ ಮಾತ್ರ ಮೊದಲನೇ ಹಂತದಲ್ಲಿ ನಾವು ಯೂಸ್ ಮಾಡಿದ್ರೆ ಒಳ್ಳೇದು. ಎಲೆ ತಿನ್ನೋ ಕೀಟಗಳು ಬರ್ತವೆ, ಆಮೇಲೆ ಕಾಂಡ ಕೊರಕಗಳು ಬರ್ತವೆ ಮೊದಲನೇ ಹಂತದಲ್ಲಿ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ನೀ ಮಾತ್ರ ಯೂಸ್ ಮಾಡ್ಕೋಬೇಕು. ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕಂದ್ರೆ ಇವಾಗ 16 ಲೀಟರ್ ಕ್ಯಾನ್ ಇರುತ್ತೆ ರೈತರದ, 15-16 ಮೊದಲನೇ ಹಂತದಲ್ಲಿ ಇದೆ ಬೆಳೆ ನಮ್ದು. ಸೊ ಅವಾಗ ಏನ್ ಮಾಡ್ಕೋಬೇಕಂದ್ರೆ ಪ್ರತಿ 16 ಲೀಟರ್ಗೆ ಒಂದು 1/2 ಲೀಟರ್ ಅಷ್ಟು ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಅದೇ ತರ ಏನಾದ್ರು ಒಂದ್ ಸ್ವಲ್ಪ ಒಂದ್ 30-40 ದಿವಸ ಬೆಳೆ ಏನಾದ್ರು ಇತ್ತಂದ್ರೆ ಅವಾಗ 1 ಲೀಟರ್ ಮಾಡೋದು. ಸೊ ಇನ್ನೇನು ಹೂ ಆಗವಂತ, ಇನ್ನು ಹೂ ಆದ್ಮೇಲೆ ಅವಾಗ ಒಂದ್ ಸ್ವಲ್ಪ ಕೀಟಗಳು ಬರ್ತವೆ, ಆ ಹಂತದಲ್ಲಿ ಬಂದ್ರೆ 1.5 ಲೀಟರ್ ವರೆಗೂ ಒಂದು ಕ್ಯಾನ್ ಗೆ ಹಾಕೊಂಡು ಹೊಡಿಬಹುದು. ಸೊ ಓವರ್ ಆಲ್ ಒಂದ್ 10 ಲೀಟರ್, ಒಂದ್ 100 ಕೆಜಿಗೆ 10-11 ಲೀಟರ್ ಹಾಕೊಂಡು ನಾವು ಸಿಂಪಡಣೆ ಮಾಡ್ಬೋದು. ಬಟ್ ಏನಂದ್ರೆ ನಾವು ಬೆಳೆ ಅಂತ ನೋಡ್ಕೊಂಡು ಮೊದಲನೇ ಅಂತ ಬೆಳೆ ಆದ್ರೆ ಸೊ ನೋಡ್ಕೊಂಡು ಹೊಡಬೇಕು, ಯಾಕಂದ್ರೆ ತುಂಬಾ ಜಾಸ್ತಿ ಹೊಡೆದಾಗ ಅದು ಅಸಿಡ್ ಇರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಬೆಳೆ ಮೇಲೆ ಪರಿಣಾಮ ಬೀರುತ್ತೆ. ಇದು ಏನಂದ್ರೆ ಸರ್ ಬ್ರಹ್ಮಾಸ್ತ್ರ, ಮುಖ್ಯವಾಗಿ ಎಲೆ ತಿನ್ನ ಕೀಟಗಳಿಗೆ ಮೊದಲನೇ ಹಂತದ ಸ್ಟೇಜ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಅದೇ ತರ ನೆಕ್ಸ್ಟ್ ಅಗ್ನಿಯಾಸ್ತ್ರ ಅಂತ ಸರ್, ಅಗ್ನಿಯಾಸ್ತ್ರ ಅಂದ್ರೆ ಏನಂದ್ರೆ ಒಂಥರ ಅಗ್ನಿ ಅಂದ್ರೆ ಸ್ಟ್ರಾಂಗ್ ಅಂತ. ಇದನ್ನ ಹೆಂಗ್ ಮಾಡ್ಕೋಬೇಕು ಸರ್, ಮುಖ್ಯವಾಗಿ 1 ಕೆಜಿ ತಂಬಾಕು, ತಂಬಾಕು ಅಂದ್ರೆ ನಾಟಿದಾದ್ರೆ ತುಂಬಾ ಒಳ್ಳೇದು, ಇಂಪ್ರೂವ್ಡ್ ವೆರೈಟಿ ಆದ್ರೆ ಯಾವ್ದು ಘಾಟ್ ಜಾಸ್ತಿ ಇರುತ್ತಲ್ಲ ಅದು ತುಂಬಾ ಒಳ್ಳೇದು. ಇದರಲ್ಲಿ ನಿಕೋಟಿನ್ ಅಂತ ಇರುತ್ತೆ, ಸೊ ಅದು ಏನಾಗುತ್ತೆ ಯೂಶ್ವಲಿ ಎಲ್ಲಾ ಕೀಟಗಳಿಗೂ ರಿಪಲೆಂಟ್ ಆಗಿ ಆಕ್ಟ್ ಮಾಡುತ್ತೆ. 1/2 ಕೆಜಿ ಅಷ್ಟು ತುಂಬಾ ಖಾರ ಇರೋಂತಹ ಹಸಿ ಮೆಣಸಿನಕಾಯಿ ಚಟ್ನಿ ಅಂದ್ರೆ ಅದು ಕುಟ್ಬೇಕು ಅದನ್ನ. 1/2 ಕೆಜಿ ಜವಾರಿ ಬೆಳ್ಳುಳ್ಳಿ, ಅಂದ್ರೆ ಬೆಳ್ಳುಳ್ಳಿ ತುಂಬಾ ನಾಟಿದಾದ್ರೆ ಒಳ್ಳೇದು, ಯಾವ್ದು ಘಾಟ್ ಜಾಸ್ತಿ ಇರುತ್ತಲ್ಲ ಅದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ 5 ಕೆಜಿ ಬೇವಿನ ಚಟ್ನಿ, ಅಂದ್ರೆ ಬೇವಿನ ಎಲೆದು ಚಟ್ನಿ ಅಂದ್ರೆ ಕುಟ್ಕೊಂಡಿರೋದು. ಸೊ ಇದನ್ನೆಲ್ಲ ಸೇರ್ಬಿಟ್ಟು ಮತ್ತೆ ಒಂದ್ 20 ಲೀಟರ್ ಗಂಜಲ ಒಳಗಡೆ ಹಾಕ್ಬೇಕು. ಸೊ ಅದೊಂದು 40-50 ಲೀಟರ್ ಸಾಮರ್ಥ್ಯದ ನಾವು ಪಾತ್ರೆ ತಗೊಂಡ್ಬಿಟ್ಟು 20 ಲೀಟರ್ ಅಷ್ಟು ಗಂಜಲ ಹಾಕೋಬೇಕು. ಸೊ ಇದನ್ನು ಕೂಡ ಏನ್ ಮಾಡ್ಬೇಕಂದ್ರೆ ನಾವು ಕುದಿಸ್ಬೇಕು 40-50 ನಿಮಿಷವರೆಗೂ ಚೆನ್ನಾಗಿ ಕುದಿಸಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಆಲ್ಕೈಡ್ ಎಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ. ಸೊ ಇದು ಅಗ್ನಿಯಾಸ್ತ್ರ ಮುಖ್ಯವಾಗಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಾಂಡ ಕೊರಕಗಳು, ಎಲೆ ಕೊರಕಗಳು, ಹೂ ಕೊರಕ ಏನಾಗ್ತದೆ ಅಂದ್ರೆ ತುಂಬಾ ಸಿಗದೇ ಇಲ್ಲ ಅವು. ಸೊ ಯಾವಾಗ ಜಾಸ್ತಿ ಘಾಟಾಗಿ ಹೊಡಿತೇವೋ, ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೆ ಅದಕ್ಕೆ ಉರಿತೈತೆ, ನಮ್ಗೆ ಒಂದೊಂದು ಟೈಮ್ ಅದನ್ನ ನಾವು ಸ್ಪರ್ಶ ಮಾಡಿದಾಗ ನಮ್ಗೆ ಉರಿತೈತೆ. ಬೇರೆ ಎಲ್ಲಾ ತರದ ಕೀಟನಾಶಕಗಳ ಏನ್ ನಮ್ಮ ಸಸ್ಯ ಸಂರಕ್ಷಣೆ ಅವನ್ನ ಸಾಯಂಕಾಲದತ್ತು 4-5 ಗಂಟೆ ಹೊಡೆದ್ರೆ ತುಂಬಾ ಒಳ್ಳೇದು, ಬಟ್ ಇದು ಅಗ್ನಿಯಾಸ್ತ್ರನ ಮಧ್ಯಾಹ್ನದ ತೊಡೋದ್ರೆ ಒಳ್ಳೇದು. ಒಳ್ಳೇದು. ಮತ್ತೊಂದು ದಶಪಾಣಿ ಕಷಾಯ ಅಂತ ಹೇಳಿದ್ರಿ. ದಶಪಾಣಿ ಕಷಾಯ ಅಂದ್ರೆ ಇವು ಮೂರು ಏನ್ ಹೇಳಿದಲ್ಲ, ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಹೇಳಿದಲ್ಲ ಸರ್, ಅದ್ರ ಜೊತೆಗೆ ಇದು ದಶಪಾಣಿ ಅನ್ನೋದು ಅವಕ್ಕೆಲ್ಲ ಪರ್ಯಾಯ. ಅದನ್ನ ಹೆಂಗ್ ಮಾಡ್ಬೇಕಂದ್ರೆ 200 ಲೀಟರ್ ಡ್ರಮ್ಗೆ 2 ಕೆಜಿ ಸಗಣಿ, ದೇಸಿ ಸಗಣಿ, 10 ಲೀಟರ್ ಗಂಜಲ, ಆಮೇಲೆ 200 ಗ್ರಾಮ್ ಒಣಗಿದ ಶುಂಠಿ ಪುಡಿ, ಶುಂಠಿ ಪುಡಿ ಆದ್ರೂ ಹಾಕೋಬಹುದು, ಇಲ್ಲ ಅರಿಶಿನ ಪುಡಿ ಆದ್ರೂ ಹಾಕೋಬಹುದು. ಒಂದ್ 5 ಕೆಜಿ ಬೇವಿನ ಎಲೆ, ಒಂಗೆ ಎಲೆ 1-2 ಕೆಜಿ, ಆಮೇಲೆ ಚೆಂಡು ತುಂಡಿದ್ರೆ ತುಂಡು, ಕಾಫಿ ಎಲೆ ಚೂರು, ಸೀಬೆ, ದಾಳಿಂಬೆ, ಸೀತಾಫಲ, ಕಣಗಲ, ಜಾಲಿ, ಎಕ್ಕದ ಗಿಡ, ಸೊ ಲಂಟಾನ, ಔಡ್ಲ, ಲಕ್ಕಿ, ಸುಮಾರು ಒಂದು 12-15 ನಮ್ಮಲ್ಲಿ ಸಿಗುವಂತಹ ಎಲೆಗಳು. ಅದರಲ್ಲೂ ಮಾರ್ನಿಂಗ್ ಗ್ಲೋರ್ ಅಂತ ಹೇಳಿದ್ನಲ್ಲ ರಬ್ಬರ್ ಗಿಡ, ಅದನ್ನು ಮಿಸ್ ಮಾಡಂಗಿಲ್ಲ. ಅದಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಎಷ್ಟು ದಿನ ಅಂದ್ರೆ ಸುಮಾರು ಒಂದು 41 ದಿವಸ ನೀರಲ್ಲಿ ನೆನಾಕ್ಬೇಕು ಇದನ್ನ. ಸೊ ಇದನ್ನು ಕೂಡ ಅಷ್ಟೇ, ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಚಚ್ಚಿದ್ರೆ ಒಳ್ಳೇದು. ಸ್ವಲ್ಪ ಚಟ್ನಿ ತರ ಮಾಡಿದ್ರೆ ಫರ್ಮೆಂಟೇಷನ್ ಅಂದ್ರೆ ಏನೇ ಆಗ್ಲಿ ನಾವು ಎಷ್ಟು ಬೇಗ ತುಂಡು ತುಂಡು ಮಾಡ್ತೀವೋ, ಸಣ್ಣ ಸಣ್ಣದಾಗಿ ಮಾಡ್ತೀವೋ, ಅಷ್ಟು ಬೇಗ ಫರ್ಮೆಂಟೇಷನ್ ಕರಗುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಕೋಬೇಕಂದ್ರೆ 1 ಕೆಜಿ ತಂಬಾಕು, ಆಮೇಲೆ 1/2 ಕೆಜಿ ಕಾರದ ಮೆಣಸಿನ್ಕಾಯಿ, 1/2 ಕೆಜಿ ಬೆಳ್ಳುಳ್ಳಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬೇಕು. ಇಷ್ಟು ಹಾಕ್ಬಿಟ್ಟು ಸುಮಾರು ಒಂದು 45 ದಿವಸ ಕರಗಾಕ ಬಿಡ್ಬೇಕು. ಅದನ್ನ ಪ್ರತಿ 2 ದಿವಸಕ್ಕಿಲ್ಲ 1 ದಿವಸಕ್ಕೆ ಒಂದ್ಸರಿ, 2 ಬಾರಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರುಗಬೇಕು. 45 ದಿವಸ ಆದ್ಮೇಲೆ ಚೆನ್ನಾಗಿ ಬಟ್ಟೆಯಲ್ಲಿ ಸೋಸ್ಬಿಟ್ಟು ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಇದನ್ನ ಸುಮಾರು ಒಂದು 6-7 ತಿಂಗಳವರೆಗೂ ನಾವು ಸಂಗ್ರಹಣೆ ಮಾಡಿ ಇಟ್ಕೋಬಹುದು. ಎಲ್ಲವೂ ಅಷ್ಟೇ, ನೀ ಮಾತ್ರ ಒಂದ್ ಸ್ವಲ್ಪ ಬೇಗ ನಾವು ಯೂಸ್ ಮಾಡ್ಕೋಬೇಕು, ಬಿಟ್ರೆ ಬಿತ್ತನೆ ಆದಾಗೆ ನಾವು ರೆಡಿ ಮಾಡ್ಕೊಂಡ್ರು ಆಯ್ತೀವನ್ನ. ಒಂದ್ 6-7 ತಿಂಗಳವರೆಗೂ ಸಂಗ್ರಹಣೆ ಮಾಡಬಹುದು. ಯಾವ್ದೇ ತರ ರಸ ಇರೋ ಕೀಟ ಆಗ್ಲಿ, ಕಾಂಡ ಕೊರಕ ಆಗ್ಲಿ, ಎಲೆ ತಿನ್ನ ಕೀಟ ಆಗ್ಲಿ, ಎಲ್ಲಾ ಕೀಟಗಳು ಕೂಡ ಇದನ್ನ ಯೂಸ್ ಮಾಡಬಹುದು. ಇದನ್ನು ಕೂಡ ಪ್ರತಿ ಒಂದು 100 ಲೀಟರ್ಗೆ 10-11 ಲೀಟರ್ ವರೆಗೂ ಯೂಸ್ ಮಾಡಬಹುದು. ಬಟ್ ಅದೇ ಬೆಳೆ ಅಂತ ನೋಡ್ಕೊಂಡು ನೋಡ್ಬೇಕು. ತುಂಬಾ ಜಾಸ್ತಿ ಆದ್ರೆ ಆಸಿಡ್ ಆಗುತ್ತೆ, ಒಂದ್ ಸ್ವಲ್ಪ ಬೆಳೆ ಕೂಡ ಎಫೆಕ್ಟ್ ಆಗುತ್ತೆ. ಇದಿಷ್ಟು ಕೀಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥದ್ದು. ಹಾಗೆ ರೋಗಗಳು ಕೂಡ ಸಾಕಷ್ಟು ಬರುತ್ತೆ. ರೋಗಗಳು ಬಂದಂತಹ ಸಂದರ್ಭದಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಹೇಗೆ ಅವುಗಳ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಸರ್, ಮುಖ್ಯವಾಗಿ ಶಿಲೀಂಧ್ರ ಅಂದ್ರೆ ಫಂಗಸ್ ಬರೋ ರೋಗಗಳು ತುಂಬಾ ಜಾಸ್ತಿ ಇದ್ದಿದ್ರಲ್ಲಿ. ಸೊ ಅಲ್ಲಿ ಏನಾಗುತ್ತಂದ್ರೆ ಉಳಿ ಮಜ್ಜಿಗೆ ಕಂಪಲ್ಸರಿ. ಉಳಿ ಮಜ್ಜಿಗೆ ಯಾವ್ದೇ ತರ ಬೆಳೆ ಆಗ್ಲಿ ಯಾವಾಗ ಆಗ್ಲಿ 2-3 ಟೈಮು ಸಿಂಪರಣೆ ಮಾಡ್ಲೇಬೇಕು. 5 ಲೀಟರ್ ಉಳಿ ಮಜ್ಜಿಗೆ 200 ಲೀಟರ್ಗೆ ಬೆರೆಸಿ ಸಿಂಪರಣೆ ಮಾಡಬಹುದು ನಾವು. ಸೊ ಉಳಿ ಮಜ್ಜಿಗೆ ಅಂದ್ರೆ ಎಷ್ಟು ದಿನದ್ದು? ಒಂದ್ 4-5 ದಿವಸದ್ದು ತುಂಬಾ ಉಳಿ ಬಂದಿರೋದು ನಾವು ಯೂಸ್ ಮಾಡ್ಕೋಬಹುದು. ಇದೇ ಒಂದು ಉಳಿ ಮಜ್ಜಿಗೆಯನ್ನ ತಾಮ್ರದೊಂದು ಪಾತ್ರೆಯಲ್ಲಿ ಏನಾದ್ರೂ ನಾವು ಸಂಗ್ರಹಣೆ ಮಾಡಿದ್ರೆ ಅದು ಔಷಧಿಯಾಗೂ ಕೂಡ ಶಿಲೀಂಧ್ರ ನಾಶಕ ಕೂಡ ಹೆಲ್ಪ್ ಆಗುತ್ತೆ. ಇದು ಮುಖ್ಯವಾಗಿ ನಾವು ಹೂ ಬರೋ ಹಂತದಲ್ಲಿ ಮತ್ತೆ ಕಾಳು ಕಟ್ಟುವ ಹಂತದಲ್ಲಿ ಒಂದ್ಸರಿ ಆದ್ರೂ ಸಿಂಪರಣೆ ಮಾಡಬೇಕು. ಇದು ಶಿಲೀಂಧ್ರ ನಾಶಕಗಳಿಗೆ. ಆಮೇಲೆ ಶುಂಠಿ ಅಸ್ತ್ರ ಅಂತ ಮಾಡ್ತಾರೆ. ಶುಂಠಿ ಅಸ್ತ್ರ ಏನಂದ್ರೆ 2 ಲೀಟರ್ ದೇಶಿ ಆಕಳ ಹಾಲು ತಗೊಂಡ್ಬಿಟ್ಟು ಹಾಲನ್ನ ಏನ್ ಮಾಡ್ತಾರೆ, ಒಂದು ಉಕ್ಕು ಬರೋವರೆಗೂ ಕುದಿಸ್ಬೇಕು. ಕುದಿಸಿ ಸಪರೇಟ್ ಇಡಬೇಕು. ಅದನ್ನ ಏನ್ ಮಾಡ್ಬೇಕಂದ್ರೆ 2 ಲೀಟರ್ ನೀರಲ್ಲಿ 200 ಗ್ರಾಮ್ ಒಣ ಶುಂಠಿನ ಕರಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ಕಾಯಿಸ್ಬೇಕು. ಅದನ್ನ ಒಂದ್ 1/2 ಗಂಟೆ. ಸೊ ಅದು ಪ್ರಮಾಣ ಏನಾಗ್ತದೆ, ಕಮ್ಮಿ ಆಗುತ್ತೆ. 1 ಲೀಟರ್ಗೆ ಏನಾಗುತ್ತೆ, ಕುದಿಸಿರೋದನ್ನ ಹಾಲನ್ನ ಕುದಿಸಿರ್ತೀವಲ್ಲ ಮೊದಲು ಅದಕ್ಕೆ ಹಾಕೊಂಡ್ಬಿಟ್ಟು 200 ಲೀಟರ್ ಸಿಂಪರಣೆ ಮಾಡಬೇಕು. ನೆಕ್ಸ್ಟ್ ಉಳಿ ಮಜ್ಜಿಗೆ, ಆಮೇಲೆ ನೀಮ್ ಪೇಸ್ಟ್ ಅಂದ್ರೆ ನೀಮ್ ಪೇಸ್ಟ್ ಕೂಡ ನಮ್ಮ ನಿಂಬೆಯಲ್ಲಿ ಅಜಾಡಕ್ಟಿನರಿಂದ ಈ ಕಡೆ ಶಿಲೀಂಧ್ರ ನಾಶಕವಾಗಿ ಕೂಡ ಯೂಸ್ ಮಾಡಬಹುದು. ಕೀಟಗಳನ್ನ ಕೂಡ ಕಂಟ್ರೋಲ್ ಮಾಡಬಹುದು. ಇದನ್ನ ಹೆಂಗ್ ಮಾಡ್ಕೋಬೇಕಂದ್ರೆ 50 ಲೀಟರ್ ನೀರಿಗೆ 20 ಲೀಟರ್ ಆಕಳ ಗಂಜಲ, 20 ಕೆಜಿ ದೇಸಿ ಆಕಳ ಸಗಣಿ, 20 ಕೆಜಿ ಬೇವಿನೆಲೆ ಚೆನ್ನಾಗಿ ಚಚ್ಚಿರೋದು ಬೇವಿನೆಲೆನ ಹಾಕ್ಬಿಟ್ಟು ಒಂದು 3-4 ದಿವಸ ಬಿಡ್ಬೇಕು. ಸೊ ಅದು ಏನಾಗುತ್ತೆ, ಪೇಸ್ಟ್ ತರ ಆಗುತ್ತೆ. ಸೊ ಪೇಸ್ಟ್ ತರ ಆಗಿರೋದನ್ನ ಏನ್ ಮಾಡ್ಬೇಕಂದ್ರೆ ನಾವು ಎಲ್ಲೆಲ್ಲಿ ನಮ್ಗೆ ತುಂಬಾ ಇದಿರುತ್ತೋ ಅಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೋಬೇಕು. ಶಿಲೀಂಧ್ರ ಜಾಸ್ತಿ ಎಲ್ಲೆಲ್ಲಿ ಇರುತ್ತೋ. ಹೀಗೆ ರೋಗಗಳನ್ನು ಕೂಡ ಇಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಈ ಮುಖ್ಯವಾಗಿ ಇಲ್ಲಿ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಏನಂದ್ರೆ ಒಂದೇ ಬೆಳೆ ಬೆಳೆಯಂಗಿಲ್ಲ. ಸೊ ಅಂತರ್ ಬೆಳೆ ಕಡ್ಡಾಯ, ವೈವಿಧ್ಯತೆ ಇರಬೇಕು, ವೈವಿಧ್ಯತೆ ಇರಲೇಬೇಕು. ಇಲ್ಲಿ ಏನ್ ಮಾಡ್ತಾರೆ, ಪ್ರತಿ ಒಂದು ಅಕಡಿ ಸಾಲಿಗೆ ಅಂದ್ರೆ 2-3 ಸಾಲಿಗೆ ಏಕದಳೆ ಜೊತೆ ದ್ವಿದಳ ಧಾನ್ಯ ಹಾಕ್ತಾರೆ. ಅಲ್ಲಲ್ಲಲ್ಲಿ ಔಡ್ಲ ಹಾಕೊಂತಾರೆ. ಯಾಕಂದ್ರೆ ಅವು ಪಕ್ಷಿಗಳು ಬಂದಿರೋ ಕೂತ್ಕೊಂಡ್ಬಿಟ್ಟು ಅವನ್ನ ತಿರ್ತ ಅದು ಟ್ರಾಪ್ ಕ್ರಾಪ್ ಆಗಿ. ಔಡ್ಲ ಏನಾಗುತ್ತಂದ್ರೆ ಎಲ್ಲಾ ತರದ್ದು ಕೀಟಗಳನ್ನ ಅದು ಆಕರ್ಷಣೆ ಮಾಡುತ್ತೆ. ಆಮೇಲೆ ಚೆಂಡು ಹೂವು ಹಾಕ್ತಾರೆ, ಅಲ್ಲಲ್ಲಿ ಚೆಂಡು ಹೂವು ಹಾಕ್ಲೇಬೇಕು. ಅದು ಕೂಡ ಎಲ್ಲಾ ರಸ ಇರೋ ಕೀಟಗಳನ್ನ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಅದು ಮೋಹಕ ಬಲೆಯಾಗಿ ಯೂಸ್ ಮಾಡ್ಕೊಳ್ಳುತ್ತೆ, ಅದನ್ನ ಟ್ರಾಪ್ ಮಾಡ್ಕೊಳ್ಳುತ್ತೆ. ಸೊ ಬೆಳೆ ವೈವಿಧ್ಯತೆ ತುಂಬಾ ಮುಖ್ಯ ನೈಸರ್ಗಿಕ ಕೃಷಿಯಲ್ಲಿ. ನಾವು 2019-20 ನಮ್ಮ ಆಲೂರು ತಾಲೂಕಿನಲ್ಲಿ ಕುಂದೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಸುಮಾರು 350 ಜನ ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇತ್ತು, ಅದು ನೈಸರ್ಗಿಕ ಕೃಷಿ ಅಂತ ಇವಾಗ ಮಾಡಿದ್ದಾರೆ. ಸೊ ಅದನ್ನ ನಾವು ರೈತರಿಗೆ ಪ್ರತಿಯೊಂದು ಹಂತದಲ್ಲೂ ಸಬ್ಸಿಡಿ ಕೊಟ್ಟು ಮಾಡಿಸಿದ್ವಿ. ಸೊ ಅಂತದ್ರಲ್ಲಿ ಒಂದು 20-30 ಜನ ರೈತರು ಕೂಡ ಇವಾಗ ಕೂಡ ಮಾಡ್ಕೊಂತಿದ್ದಾರೆ, ಎಸ್ಪೆಷಲಿ ಅಡಿಕೆಗೆ, ತೆಂಗುಗೆ, ಬಾಳೆ. ಸೊ ಇವಕ್ಕೆಲ್ಲ ಮಾಡ್ಕೊಂತಿದ್ದಾರೆ. ನಮ್ಮಲ್ಲಿ ರೈತರ ಬೆಳೆ ಸಮೀಕ್ಷೆ ಆಪ್ ಅಂತ ಇವಾಗ ಮಾಡ್ತಾ ಇದೀವಿ. ಸೊ ದಯವಿಟ್ಟು ಎಲ್ಲಾ ರೈತರು ಗೂಗಲ್ ಪ್ಲೇಸ್ಟರ್ ಹೋಗ್ಬಿಟ್ಟು ರೈತರ ಬೆಳೆ ಸಮೀಕ್ಷೆ ಆಪ್ ಅಂತ ಒಂದು 22-23 ಅಂತ ಹೊಡೆದ್ರೆ, ಸೊ ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ನಿಮ್ ಜಮೀನ್ನ ನೀವೇ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಜ್. ಕಾರ್ಯಕ್ರಮ ವಿವರ ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಅಂದರೆ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:20 ನೀವು ಕೇಳ್ತೀರಾ ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆಯನ್ನು ಕೇಳಲಿದ್ದೀರಾ. ಇನ್ನು 6:51 ಕೇಳಿ ನೇರ ಫೋನಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಹಾಗೂ 2452588. ಎಸ್ಡಿ ಕ್ರಮಾಂಕ 08172. 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಲೇಖಕಿ ಪತ್ರಕರ್ತೆ ರಶ್ಮಿ ಎಸ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ. ಇನ್ನು 10:00 ಕೇಳಿ ಜಾನಪದ ಸಂಗೀತ ಬೆಂಗಳೂರು ಕೇಂದ್ರದಿಂದ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ ಎಂಕೆ ಭಾಸ್ಕರ್ ರಾವ್ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು ಆರ್ಸಿಹೆಚ್ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಕೇಳಿ ಸವಿಗಾನ. 9:05 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. 9:35 ಭಾವಗೀತೆಗಳನ್ನು ಕೇಳಬಹುದು. ಇನ್ನು 9:45 ಕನ್ನಡ ಭಾಷಣ. ಅಣೆಕಟ್ಟುಗಳಿಗೆ ಪರ್ಯಾಯಗಳು ಈ ಕುರಿತು ಮಾತನಾಡುತ್ತಾರೆ ಚಿತ್ರದುರ್ಗದ ಅಂತರ್ಜಲ ತಜ್ಞ ಹಾಗೂ ರಾಜ್ಯ ಯೋಜನಾ ಮಂಡಳಿ ಸದಸ್ಯರಾದ